ನಮಸ್ಕಾರ, ನಾನು ಡಾಕ್ಟರ್ ಕಿರಣ್ ಕುಮಾರ್ ಆರ್ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕ, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ, ಇರುವಕ್ಕಿ. ಈ ದಿನ ನಾನು GST ನಲ್ಲಿ ಆಗಿರುವಂತಹ ಸುಧಾರಣೆ ಅಂದ್ರೆ GST 2.0 ಅದರ ಕುರಿತು ತಮಗೆ ನಾನು ತಿಳಿಸಲಿದ್ದೇನೆ. ಈ GST ನಲ್ಲಿ ಆಗಿರ್ತಕ್ಕಂತಹ ಮಾರ್ಪಾಡು ಅಂದ್ರೆ ರೀಫಾರ್ಮ್ಸ್ ಅಂತ ನಾವು ಏನ್ ಕರಿತೀವಿ, ಏನಾಗಿದೆ ಅಂದ್ರೆ ಮುಂಚೆ 4 ಸ್ಲ್ಯಾಬ್ ನಲ್ಲಿ GST ನ ವಿಧಿಸ್ತಾ ಇರ್ತಕ್ಕಂಥದ್ದು ನಾನು ಗಮನಿಸಬಹುದು. 0% ಇರ್ಬೋದು, 5%, 12%, 18%. ಬಟ್ ಈಗೇನು ಅಂದ್ರೆ ಈ GST 2.0 ನಲ್ಲಿ ಏನು ಮಾರ್ಪಾಡು ಅಂದ್ರೆ ಎರಡೇ ಸ್ಲ್ಯಾಬಿಗೆ ಇಳಿದಿದೆ, ಒಂದು 5%, ಇನ್ನೊಂದು 18%. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ GST ದರ ಇಳಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಬೇಡಿಕೆ ಹೆಚ್ಚುತ್ತೆ, ಹಾಗೇನೆ ಏನು ಅಂದ್ರೆ ಈ ಟ್ಯಾಕ್ಸ್ ಅನ್ನ ಕಟ್ಟತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಟ್ಯಾಕ್ಸ್ ಕಂಪ್ಲೈನ್ಸ್ ಅಂತ ಕರಿತೀವಿ ಅದನ್ನ, ಅದರ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ನಾವು ಗಮನಿಸಬಹುದು. ಏನು ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟುವಂತವ್ರ ಸಂಖ್ಯೆ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಏನಂದ್ರೆ ಎಕಾನಮಿ ಗ್ರೋತ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಈ GST 2.0 ತಂದಿರೋ ಉದ್ದೇಶ ಏನಂದ್ರೆ ಎಲ್ಲಾ ವರ್ಗದ ಜನಗಳಿಗೂ ಅನುಕೂಲ ಆಗಲಿ ಅಂತ. ಹಾಗಂದ್ರೆ ಹೌಸ್ ಹೋಲ್ಡ್ಸ್ ಇರ್ಬೋದು, ರೈತರು ಇರ್ಬೋದು, ಯಾವುದೇ ವರ್ಗದ ಜನಗಳು ಇರ್ಬೋದು, ಎಲ್ಲರಿಗೂ ಸಹ ಉಪಯೋಗ ಆಗುವಂತಹ ಒಂದು ಮಾರ್ಪಾಡು ಅಂತ ನಾವು ಗಮನಿಸಬಹುದು. ಈ ಮಾರ್ಪಾಡನ್ನು ತಂದಿರತಕ್ಕಂಥದ್ದು 56ನೇ GST ಕೌನ್ಸಿಲ್ ಸಭೆಯಲ್ಲಿ ತಂದಿರತಕ್ಕಂಥದ್ದು. ಇದು September 22, 2025 ಜಾರಿಗೆ ಬರ್ತದೆ. ಈಗ ನಾವು ಹಾಗೇನೆ ವರ್ಗವಾರು ನಾವು ನೋಡಿದ್ದಾದಲ್ಲಿ ಈ GST 2.0 ಇದರಿಂದ ರೈತರಿಗೆ ಆಗುವಂತಹ ಲಾಭ ಏನು ಅಂತಂದ್ರೆ ರೈತರು ಬಳಸ್ತಕ್ಕಂತಹ ಸಲಕರಣೆಗಳು ಇರ್ಬೋದು, ಇಕ್ವಿಪ್ಮೆಂಟ್ಸ್ ಇರ್ಬೋದು ಅಥವಾ ಮಷಿನ್ಸ್ ಗಳು ಇರ್ಬೋದು, ಅದರ ಮೇಲೆ ವಿಧಿಸ್ತಕ್ಕಂತಹ GST ಟ್ಯಾಕ್ಸ್ ರೇಟ್ ಏನಿತ್ತೋ ಮುಂಚೆ ಭಾರಿ ಪ್ರಮಾಣದಲ್ಲಿ ಇತ್ತು, ಅದೇನಂದ್ರೆ ಇಳಿಕೆ ಮಾಡಿದ್ದಾರೆ. ನಾ ಹೇಳದಾದ್ರೆ ಟ್ರಾಕ್ಟರ್ಸ್ 1800 CC ಕಿಂತ ಕೆಳಗಡೆ ಇದ್ದಲ್ಲಿ 12% GST ಇತ್ತು ಮುಂಚೆ, ಈಗ 5% ಇಳಿಸ್ತಾ ಇದ್ದಾರೆ. ಟ್ರಾಕ್ಟರ್ ಟೈರ್ಸ್, ಅದರ ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಟ್ಯೂಬ್ಸ್ ಇರ್ಬೋದು, 18% ಇತ್ತು, ಈಗ 5% ಇಳಿದಿದೆ. ಡ್ರಿಪ್, ಸ್ಪ್ರಿಂಕ್ಲರ್, ಅದಕ್ಕೆ ಬೇಕಾಗಿರ್ತಕ್ಕಂತಹ ಆ ಸಿಸ್ಟಮ್ ಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಉಪಕರಣಗಳಿಗೆ 12% ಇತ್ತು, ಈಗ 5% ಇಳಿದಿದೆ. ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯಕ್ಕೆ ಸಂಬಂಧಿತ ಯಂತ್ರೋಪಕರಣಗಳು, ಭೂಮಿ ಸಿದ್ಧತೆಗಿರ್ಬೋದು ಅಥವಾ ಕಟಾವಿಗಿರ್ಬೋದು ಅಥವಾ ಒಕ್ಕಣೆಗಿರ್ಬೋದು, ಆ ಯಂತ್ರಗಳ ಮೇಲೆ 12% GST ಇತ್ತು, ಈಗ 5% ಇಳಿಸಿದ್ದಾರೆ. ಹಾಗೇನೆ ಈ ಕೋಳಿ ಸಾಕಾಣಿಕೆಯಲ್ಲಿ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು ಇರ್ಬೋದು ಹಾಗೂ ಜೇನು ಕೃಷಿಗೆ ಬೇಕಾಗಿರತಕ್ಕಂತಹ ಸಲಕರಣೆಗಳು 12% GST ಇತ್ತು ಮುಂಚೆ, ಈಗ 5% ಇಳಿಸಿದ್ದಾರೆ. ಬಯೋಪೆಸ್ಟಿಸೈಡ್ಸ್ ಅಂದ್ರೆ ಜೈವಿಕ ಕೀಟನಾಶಕಗಳ ಮೇಲೂ ಸಹ 12% ಇತ್ತು, 5% ಇಳಿಸಿದ್ದಾರೆ. ಹಾಗೆ ಏನಂದ್ರೆ ಮುಂಚೆ ಬೀಜದ ಮೇಲೆ ಯಾವುದೇ GST ಇರಲಿಲ್ಲ, ನಿಲ್ ಅಂತ ಇತ್ತು. ಏನಾದ್ರೂ ಸ್ಪೆಸಿಫಿಕ್ ಆಗಿ ಕೆಲವೊಂದಿದಾವೆ, ವೆಜಿಟೇಬಲ್ಸ್ ಈ ತರಕಾರಿ ಬೀಜದ ಮೇಲೆ ಏನಾದ್ರೆ 5% ಇತ್ತು, ಈಗೂ 5% ಕಂಟಿನ್ಯೂ ಆಗಿದೆ. ಅದು ಬಿಟ್ಟು ಮಿಕ್ಕಿದ ಬೀಜದ ಮೇಲೆ GST ಇಲ್ಲ. ಗೊಬ್ಬರ ಏನಂದ್ರೆ 5% ಇತ್ತು, ಈಗ 5% ಕಂಟಿನ್ಯೂ ಆಗಿದೆ, ಏನೋ ಮಾರ್ಪಾಡನ್ನ ಮಾಡಿಲ್ಲ. ಇನ್ನೊಂದೇನು ಅಂದ್ರೆ ಈ ಗೊಬ್ಬರಕ್ಕೆ ಬೇಕಾಗಿರ್ತಕ್ಕಂತಹ ಈ ರಾ ಮೆಟೀರಿಯಲ್ಸ್ ಗಳು, ಅಮೋನಿಯಾ ಇರ್ಬೋದು, ಸಲ್ಫ್ಯೂರಿಕ್ ಆಸಿಡ್ ಇರ್ಬೋದು, ನೈಟ್ರಿಕ್ ಆಸಿಡ್ ಇರ್ಬೋದು, 18% ಇತ್ತು, 5% ಬಂದಿದೆ. ಒಂದ್ ಅರ್ಥ ಮಾಡ್ಕೊಳ್ಬೇಕಾದಿದ್ದೇನಂದ್ರೆ ಈ ರಾ ಮೆಟೀರಿಯಲ್ಸ್ ಏನು ಅದರದ್ದು GST ಕಡಿಮೆ ಆಗ್ಬಿಡ್ತೋ ಆಟೋಮೆಟಿಕ್ ಆಗಿ ಏನಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಆಫ್ ಗೊಬ್ಬರದ್ದು ಕಡಿಮೆ ಆಗುತ್ತೆ. ಅಗದ ದರದಲ್ಲಿ ಏನು ಅಂದ್ರೆ ಈಗ ಏನು ರೈತರಿಗೆ ಗೊಬ್ಬರಗಳು ಲಭ್ಯ ಆಗ್ತಕ್ಕಂಥದ್ದು ನಾವು ಗಮನಿಸಬಹುದು. ಇನ್ನೊಂದು ಫಿಕ್ಸ್ಡ್ ಸ್ಪೀಡ್ ಡೀಸೆಲ್ ಇಂಜಿನ್ಸ್ ಗಳು 15 HP ಕೆಪಾಸಿಟಿಗಿಂತ ಜಾಸ್ತಿ ಇದ್ದಿದ್ದು 12% ಇತ್ತು, ಈಗ 5% GST ನ ಇಳಿಸಿದ್ದಾರೆ. ಕಾಂಪೋಸ್ಟ್ ಮಾಡ್ತಕ್ಕಂತ ಗೊಬ್ಬರ ಮಾಡ್ತಕ್ಕಂತಹ ಮಷಿನ್ಸ್ ಗಳು, ಅದಕ್ಕೆ ಗೊಬ್ಬರಕ್ಕೆ ಬೇಕಾಗಿರ್ತಕ್ಕಂತಹ ಏನೋ ಉಪಕರಣಗಳು 12% GST ಇತ್ತು, ಈಗ 5% ಇಳಿಸಿದ್ದಾರೆ. ಹಾಗೇನೆ ಈ ಕೃಷಿ ಉತ್ಪನ್ನಗಳು ಮುಖ್ಯವಾಗಿದ್ದೇನಂದ್ರೆ ಸೆಕೆಂಡರಿ ಅಗ್ರಿಕಲ್ಚರ್ ನ ತುಂಬಾ ಪ್ರಮೋಟ್ ಮಾಡ್ತಾ ಇದ್ದಾರೆ ಈಗ, ಅಂದ್ರೆ ವ್ಯಾಲ್ಯೂ ಅಡಿಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಏನು ಅಂದ್ರೆ ಆ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂತಹ ಉತ್ಪನ್ನಗಳ ಮೇಲೂ ಏನು ಅಂದ್ರೆ ವ್ಯಾಲ್ಯೂ ಅಡೆಡ್ ಪ್ರಾಡಕ್ಟ್ಸ್ ಮೇಲೂ GST ಅನ್ನ ಕಡಿಮೆ ಮಾಡಿದ್ದಾರೆ. ಇದೇನಂದ್ರೆ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಗಮನಿಸಬಹುದು. ಸುಮ್ಮನೆ ಹೇಳೋದಾದ್ರೆ ಪ್ರಿಸರ್ವ್ಡ್ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಅದಕ್ಕೆ 12% ಇತ್ತು, ಈಗ 5% ಸಿಗ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ GST ಹಾಲು, ಹಾಲಿನ ಉತ್ಪನ್ನಗಳು, ಚೀಸ್ ಇರ್ಬೋದು, ಬಟರ್ ಇರ್ಬೋದು, ಇಂಥದ್ರ ಮೇಲೆ ಈಗಿಲ್ಲ. ತುಪ್ಪ ಹಾಗೂ ಬೆಣ್ಣೆ 12% ಇದ್ದಿದ್ದು ಈಗ 5% ಗಳಿಸಿದ್ದಾರೆ. ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಮಿಲ್ಕ್ ಕ್ಯಾನ್ಸ್ ಗಳನ್ನ ಬಳಕೆ ಮಾಡ್ತಾರೆ, ಯಾವ್ದರದೇ ಆಗಿರ್ಬೋದು, ಐರನ್ ಇರ್ಬೋದು, ಸ್ಟೀಲ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು. 12% GST ಇತ್ತು, ಈಗ 5% ಗಳಿದಿದೆ. ಹಾಗೇನೆ ಈಗ ಫಿಶ್, ಈ ಮೀನುಗಳನ್ನ ಏನು ಅಂದ್ರೆ ತುಂಬಾ ದಿನ ಇಡಕ್ ಬರೋದಿಲ್ಲ, ಪ್ರಿಸರ್ವ್ಡ್ ಫಿಶ್ ಏನಾದ್ರು ಇದ್ರೆ ಅದು 12% ಇತ್ತು GST ಅದ್ರ ಮೇಲೆ, ಈಗ 5% ಗಳಿಸಿದ್ದಾರೆ. ಜೇನು ಏನಾದ್ರೂ ಅದಕ್ಕೆ ಬ್ಲೆಂಡಿಂಗ್ ಮಾಡಿದ್ರೆ ಅಂದ್ರೆ ಏನಾದ್ರು ಸೇರಿಸಿರ್ತಕ್ಕಂಥದ್ದಾದ್ರೆ ಅದಕ್ಕೆ ಆರ್ಟಿಫಿಷಿಯಲ್ ಹನಿ ಅಂತ ಕರಿತೀವಿ, ಅದಕ್ಕೆ 18% ಜಿ ಎಸ್ ಟಿ ಇತ್ತು, ಈಗ 5% ಗಳಿದೆ. ಇನ್ನೊಂದೇನು ಅಂದ್ರೆ ಈ ನಮ್ದು ರಾಷ್ಟ್ರ ಏನು ಅಂದ್ರೆ ಸೋಲಾರ್ ಪವರ್ ಅನ್ನ ಚೆನ್ನಾಗಿ ಬಳಕೆ ಮಾಡಬಹುದು ಅಂತ ಹೇಳ್ಬಿಟ್ಟು ಸೋಲಾರ್ ಪವರ್ಡ್ ಇಕ್ವಿಪ್ಮೆಂಟ್ಸ್ ಅನ್ನ ತುಂಬಾ ಬಳಕೆ ಮಾಡಲಿ ಅಂತ ಹೇಳ್ಬಿಟ್ಟು ಮುಂಚೆ 12% ಏನ್ ವಿಧಿಸ್ತಾ ಇದ್ರು ಜಿ ಎಸ್ ಟಿ, ಈಗ 5% ಗಳಿಸಿದ್ದಾರೆ. ಇನ್ನೊಂದು ಟೆಂಡೂ ಲೀವ್ಸ್ ಅಂತ ಹೇಳ್ಬಿಟ್ಟು ಏನು ಅಂದ್ರೆ ಈ ಊಟದಲ್ಲಿ ನಾವು ಊಟ ಬಡ್ಸಕ್ಕೆ ನಾವು ಆ ಏನು ಎಲೆ ಬಳಕೆ ಮಾಡ್ತೀವೋ ಅದಕ್ಕೆ 18% ಇತ್ತು, ಈಗ 5% ಗೆ ಇಳಿಸಿದ್ದಾರೆ. ಇದಿಷ್ಟು ಏನು ಅಂದ್ರೆ ಈ ರೈತರಿಗೆ ಆಗ್ತಕ್ಕಂತಹ ಅನುಕೂಲ ಅಂತ ಅನ್ಬೋದು. ಈಗ ವಿದ್ಯಾರ್ಥಿಗಳಿಗೂ ಅಷ್ಟೇನೆ, ಈ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಎಕ್ಸೈಸ್ ಬುಕ್ ಇರ್ಬೋದು, ಎರೇಸರ್ಸ್ ಇರ್ಬೋದು, ಪೆನ್ಸಿಲ್ಸ್ ಇರ್ಬೋದು, ಕ್ರಯಾನ್ಸ್ ಇರ್ಬೋದು, ಶಾರ್ಪ್ನರ್ಸ್ ಇರ್ಬೋದು, 0% ಗೆ ಜಿ ಎಸ್ ಟಿ ಅನ್ನ ಇಳಿಸಿದ್ದಾರೆ. ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ನಲ್ಲಿ ಬೇಕಾಗಿರ್ತಕ್ಕಂಥ ಕಾರ್ಟೂನ್ಸ್ ಇರ್ಬೋದು, ಅಂತದಕ್ಕೆಲ್ಲ 12% ಇದ್ದಿದ್ದು 5% ಗೆ ಇಳಿಸಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಏನು ಅಂದ್ರೆ ಎಜುಕೇಶನ್ ತುಂಬಾ ಏನು ಕಡಿಮೆ ಖರ್ಚಿನಲ್ಲಿ ದೊರಕಲಿ ಅಂತಕ್ಕಂಥದ್ದು ಸದುದ್ದೇಶ ಅದರದ್ದು. ಹಾಗೇನೆ ಈ ಮೆಡಿಸಿನ್ ಫೀಲ್ಡ್ ಗೆ ನಾವು ಬಂದಿದ್ದಲ್ಲಿ 33 ಲೈಫ್ ಸೇವಿಂಗ್ ಡ್ರಗ್ಸ್ ಗಳಿಗೆ, ಡಯಾಗ್ನೋಸ್ಟಿಕ್ ಕಿಟ್ಸ್ ಗಳಿಗೆ 12% ಇದ್ದಿದ್ದನ್ನ 0% ಗೆ ತಗೊಂಬಂದಿದ್ದಾರೆ. ಆಯುರ್ವೇದ, ಯುನಾನಿ, ಹೋಮಿಯೋಪತಿಗೆ ಸಂಬಂಧಿತ ಎಲ್ಲಾ ಮೆಡಿಸಿನ್ ಗಳು 12% ಇಂದ 5% ಗೆ ಇಳಿಸಿದ್ದಾರೆ. ಹಾಗೆ ಮೆಡಿಕಲ್ ಆಕ್ಸಿಜನ್, ಕೋವಿಡ್ ಟೈಮ್ ನಲ್ಲಿ ಸುಮಾರು ಜನ ಇದನ್ನ ಅನುಭವಿಸಿರ್ಬೋದು, ಮೆಡಿಕಲ್ ಆಕ್ಸಿಜನ್ ಇರ್ಬೋದು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು 12% ಇದ್ದಿದ್ದು 5% ಗಳಿಸಿದ್ದಾರೆ. ಆಮೇಲೆ ದಂತ ಇದಕ್ಕೆ ಸಂಬಂಧಿತ ಡೆಂಟಲ್ ವೆಟರ್ನರಿ ಡಿವೈಸಸ್ ಇರ್ಬೋದು ಅದಕ್ಕೆಲ್ಲ 18% ಇಂದ 5% ಗಳಿಸಿದ್ದಾರೆ. ಇದನ್ನ ನಾವು ಗಮನಿಸಬಹುದು. ಹಾಗೆ ಇನ್ನ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ವಸ್ತುಗಳಾಗಿರ್ತಕ್ಕಂಥ ಸೋಪ್ ಇರ್ಬೋದು, ಶಾಂಪೂ ಇರ್ಬೋದು, ಟೂತ್ ಬ್ರಷ್ ಇರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ಟೇಬಲ್ ವೇರ್ಸ್ ಇರ್ಬೋದು, ಬೈಸಿಕಲ್ಸ್ ಇರ್ಬೋದು, 5% ಗಳಿದೆ. ನಾವು ಸ್ವಲ್ಪ ಐಶ್ವರ್ಯಮ್ಮೆ ಏನೋ ಜೀವನವನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಏನು ಅಂದ್ರೆ ಈ ಕಾರ್ಗಳು ಇರ್ಬೋದು, ಆ ಕಾರ್ ನಲ್ಲಿ ಏನಂದ್ರೆ ಇದು less than 350 cc ಅಂತ ಹೇಳ್ಬಿಟ್ಟು ಕಂಡೀಷನ್ ಇಂಪೋಸ್ ಮಾಡಿದ್ದಾರೆ. 28% ಜಿ ಎಸ್ ಟಿ ಇದ್ದಿತ್ತು, 18% ಗಳಿಸಿದ್ದಾರೆ. ಅದೇ ರೀತಿನಲ್ಲಿ ಬಸ್ಗಳು, ಟ್ರಕ್ಗಳು, ತ್ರೀ ವೀಲರ್ಸ್, ಆಟೋ ಪಾರ್ಟ್ಸ್ ಗಳು 28% ಇಂದ 18% ಗಳಿಸಿದ್ದಾರೆ. ಇದರಿಂದ MSME ಸೆಕ್ಟರ್ ನಲ್ಲಿ ತುಂಬಾ ಏನೋ ಗ್ರೋತ್ ಅನ್ನ ನಾವು ಗಮನಿಸಬಹುದು. ಹಾಗೆ ಈಗ ಏನಾದ್ರು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಬೇಕು, ಬ್ರಿಕ್ಸ್ ಬೇಕು, ಅದಕ್ಕೂ ಏನು ಅಂದ್ರೆ ಸಾಧಾರಣವಾಗಿ ಜಿ ಎಸ್ ಟಿ ಅನ್ನ ಕಡಿಮೆ ಮಾಡಿದ್ದಾರೆ. 28% ಇದ್ದಿದ್ದು 18% ಗಳಿಸಿದ್ದಾರೆ. ಸಿಮೆಂಟ್ ನಲ್ಲಿ ಇಟ್ಟಿಗೆನಲ್ಲಿ 12% ಇಂದ 5% ಗಳಿಸಿದ್ದಾರೆ. ಆಮೇಲೆ ಕನ್ಸೂಮಬಲ್ ಡ್ಯೂರಬಲ್ಸ್ ಅಂತ ಕರಿತೀವಿ, ಟಿವಿ ಇರ್ಬೋದು ಅಂದ್ರೆ ಐಶ್ವರ್ಯಮ್ಯ ಜೀವನಕ್ಕೆ ಬೇಕಾಗಿರುತ್ತೆ, ಎಸಿ ಇರ್ಬೋದು, 28% ಇದ್ದಿದ್ದು 18% ಗಳಿಸಿದ್ದಾರೆ. ಪ್ಯಾಕೇಜ್ಡ್ ಫುಡ್ಸ್ ಏನಂದ್ರೆ ಟೊಮ್ಯಾಟೊ ಸಾಸ್ ಇರ್ಬೋದು, ಚಿಲ್ಲಿ ಸಾಸ್ ಇರ್ಬೋದು, ಪಾಸ್ತಾ ಅಂತ ಇರ್ಬೋದು, ಚಾಕ್ಲೇಟ್ಸ್ ಗಳಿರ್ಬೋದು, ಕಾಫಿ ಅಂತ ಇರ್ಬೋದು, ಪ್ರಿಸರ್ವ್ಡ್ ಮಾಂಸಗಳು 12% ಇಂದ 18% ಮುಂಚೆ ಇತ್ತು, ಈಗ 5% ಗಳಿಸಿದ್ದಾರೆ. ಅಲ್ಲಿಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಈ ಮಾರ್ಪಾಡು ಬಂದಿದ್ದೇ ಆದಲ್ಲಿ ಎಲ್ಲಾ ವರ್ಗದ ಜನಕ್ಕೂ ಏನು ಅಂದ್ರೆ ಇದರದ್ದು ಅನುಕೂಲ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಈ ಮಾರ್ಪಾಡು ತುಂಬಾ ವೆಲ್ಕಮಿಂಗ್ ಸೈನ್ ಅಂತ ನಾನು ಹೇಳ್ತೀನಿ. ಇದರಿಂದ ಏನು ಅಂದ್ರೆ ಎಕಾನಮಿ ಗ್ರೋತ್ ಆಗೋದು ಉಂಟು, ಹಾಗೇನೆ ಏನು ಅಂದ್ರೆ ಎಲ್ಲಾ ವರ್ಗದ ಜನರು ತುಂಬಾ ಸುಖವಾಗಿ ಜೀವನವನ್ನ ನಡೆಸಬಹುದು. ಈಸ್ ಆಫ್ ಲಿವಿಂಗ್ ಅನ್ನೋದು ಮುಖ್ಯ ಉದ್ದೇಶ ಅಂತ ನಾನು ಇದರಿಂದ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇದರ ಸದುದ್ದೇಶವನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಇದರದ್ದು ಲಾಭವನ್ನ ಎಲ್ಲರೂ ಪಡೆಯೋಣ ಅಂತ ತಿಳಿಸ್ತಾ, ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಲ್ಲಿ ನನ್ನ ಈ ಫೋನ್ ನಂಬರ್ಗೆ ನೀವು ಸಂಪರ್ಕಿಸಿ 7899734363. ಇನ್ನೊಮ್ಮೆ ಹೇಳ್ತೀನಿ 7899734363. ಆತ್ಮೀಯ ರೈತ ಬಂದವರು, ಇದುವರೆಗೂ ಜಿಎಸ್ಟಿ 2.0 ಅದರ ಮಾರ್ಪಾಡಿನಿಂದ ರೈತರಿಗೆ ಆಗಿರುವ ಲಾಭಗಳ ಕುರಿತು ಕೆಳದಿ ಶಿವಪನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಲ್ಲಿನ ಆರ್ಥಿಕ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕಿರಣ್ ಕುಮಾರ್ ಆರ್ ಪಾಟೀಲ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಟೈಲರಿಂಗ್ ವೃತ್ತಿಯ ಜೊತೆ ಕೃಷಿ ಬದುಕು ಸಾಗಿಸುತ್ತಿರುವ ತರೀಕೆರೆ ತಾಲೂಕು ಹಿರೇಕೊಟ್ಟೂರು ಗ್ರಾಮದ ಚೈತ್ರಾ ಬಿಸಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳೋಣ. ಪ್ರಸ್ತುತಿ ಮತ್ತು ಸಂದರ್ಶನ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಚೈತ್ರಾ ಬಿಸಿ ಇದ್ದಾರೆ. ಇವರು ತರೀಕೆರೆ ತಾಲೂಕು ಹಿರೇಕಾತೂರು ಗ್ರಾಮದವರು. ಈಗ ಇವರು ಸ್ವಯಂ ಒಂದು ಉದ್ಯೋಗದ ಜೊತೆಗೆ ಕೃಷಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬನ್ನಿ, ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ಧನ್ಯವಾದಗಳು ಸರ್. ಹೇಳಿ, ಎಷ್ಟು ವರ್ಷದಿಂದ ಈ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ತಾವು ಕೃಷಿ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ? ಸರ್, ನಾನು ಕೃಷಿ ಜೀವನದಲ್ಲಿ ಬೆರೆಯಕ್ಕೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಅಂದ್ರೆ ಸುಮಾರು 5 ವರ್ಷದಿಂದನೂ ಅಪ್ಪಂಗೆ ಅಮ್ಮಂಗೆ ಸಹಾಯ ಮಾಡ್ತಾ ಇದ್ದೆ. ಅವ್ರ ಜೊತೆಗೆ ಅಪ್ಪ

ಇನ್ನು ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ನೋಡೋಣ. ಭದ್ರಾ ಲಿಂಗನಮಕ್ಕಿ ಜಲಾಶಯಗಳು ಸಂಪೂರ್ಣ ಭರ್ತಿಯಾಗಿರುವುದು ವರದಿಯಾಗಿದೆ. ಶ್ರೋತೃಗಳು, ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿನ ಇಂದಿನ ಪೇಟೆ ಧಾರಣೆ ಹೀಗಿತ್ತು. ದಾವಣಗೆರೆ ಪೇಟೆ ಧಾರಣೆ, ಗೊರಬಲು ಅಡಿಕೆ ಕನಿಷ್ಠ 17,500, ಗರಿಷ್ಠ ಮತ್ತು ಮಾದರಿ ಬೆಲೆ 17,500, ಇದು ಪ್ರತಿ ಕ್ವಿಂಟಾಲ್ನಂತೆ. ಸಿಪ್ಪೆಗೋಟು ಅಡಿಕೆ ಕನಿಷ್ಠ 10,000, ಗರಿಷ್ಠ ಮತ್ತು ಮಾದರಿ 10,000. ಇನ್ನು ಗುಂಟೂರು ಒಣಮೆಣಸಿನಕಾಯಿ ಕನಿಷ್ಠ 15,000, ಗರಿಷ್ಠ 15,000 ಮತ್ತು ಮಾದರಿ ಬೆಲೆ 15,000. ಇನ್ನು ನೆಲೆಗಡಲೆ ಶೇಂಗಾ ಕನಿಷ್ಠ 3,169, ಗರಿಷ್ಠ 7,005, ಮಾದರಿ ಬೆಲೆ 5,404. ಇನ್ನು ಮೆಕ್ಕೆಜೋಳ ಕನಿಷ್ಠ 1,503, ಗರಿಷ್ಠ 2,176, ಮಾದರಿ ಬೆಲೆ 1,752. ಇನ್ನು ಸಾಧಾರಣ ಭತ್ತ ಕನಿಷ್ಠ ಬೆಲೆ 2,095, ಗರಿಷ್ಠ 2,250, ಮಾದರಿ ಬೆಲೆ 2,173 ಪ್ರತಿ ಕ್ವಿಂಟಾಲ್ ಅಂತ ಶ್ರೋತೃಗಳೇ. ಇನ್ನು ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಕನಿಷ್ಠ 47,599, ಗರಿಷ್ಠ 65,899, ಮಾದರಿ ಬೆಲೆ 64,300. ಗೊರಬಲು ಅಡಿಕೆ ಕನಿಷ್ಠ 19,019, ಗರಿಷ್ಠ 36,750, ಮಾದರಿ ಬೆಲೆ 36,121. ನ್ಯೂ ವೆರೈಟಿ ಅಡಿಕೆ ಕನಿಷ್ಠ 48,036, ಗರಿಷ್ಠ 58,099, ಮಾದರಿ ಬೆಲೆ 57,469. ರಾಶಿ ಅಡಿಕೆ ಕನಿಷ್ಠ 48,069, ಗರಿಷ್ಠ 61,099, ಮಾದರಿ ಬೆಲೆ 60,599. ಸರಕು ಅಡಿಕೆ ಕನಿಷ್ಠ 69,230, ಗರಿಷ್ಠ 84,996, ಮಾದರಿ ಬೆಲೆ 74,600. ಬೀನ್ಸ್ 1,600 ಕನಿಷ್ಠ. ಬೆಟ್ಟೆ ಅಡಿಕೆ ಕನಿಷ್ಠ 47,599, ಗರಿಷ್ಠ 65,899, ಮಾದರಿ ಬೆಲೆ 64,300. ಗೊರಬಲು ಅಡಿಕೆ ಕನಿಷ್ಠ 19,019, ಗರಿಷ್ಠ 36,750, ಮಾದರಿ ಬೆಲೆ 36,121. ನ್ಯೂ ವೆರೈಟಿ ಅಡಿಕೆ ಕನಿಷ್ಠ 48,036, ಗರಿಷ್ಠ 58,099, ಮಾದರಿ ಬೆಲೆ 57,469. ರಾಶಿ ಅಡಿಕೆ ಕನಿಷ್ಠ 48,069, ಗರಿಷ್ಠ 61,099, ಮಾದರಿ ಬೆಲೆ 60,590. ಬೆಟ್ಟೆ ಅಡಿಕೆ ಕನಿಷ್ಠ 47,599, ಗರಿಷ್ಠ 65,899, ಮಾದರಿ ಬೆಲೆ 64,300. ಗೊರಬಲು ಅಡಿಕೆ ಕನಿಷ್ಠ 19,019, ಗರಿಷ್ಠ 36,750, ಮಾದರಿ ಬೆಲೆ 36,121. ನ್ಯೂ ವೆರೈಟಿ ಅಡಿಕೆ ಕನಿಷ್ಠ 48,036, ಗರಿಷ್ಠ 58,099, ಮಾದರಿ ಬೆಲೆ 57,469. ರಾಶಿ ಅಡಿಕೆ ಕನಿಷ್ಠ 48,069, ಗರಿಷ್ಠ 61,099. ಬೆಟ್ಟೆ ಅಡಿಕೆ ಕನಿಷ್ಠ 47,599, ಗರಿಷ್ಠ 65,899, ಮಾದರಿ ಬೆಲೆ 64,300. ಗೊರಬಲು ಅಡಿಕೆ ಕನಿಷ್ಠ 19,019, ಗರಿಷ್ಠ 36,750, ಮಾದರಿ ಬೆಲೆ 36,121. ನ್ಯೂ ವೆರೈಟಿ ಅಡಿಕೆ ಕನಿಷ್ಠ 48,036, ಗರಿಷ್ಠ 58,099, ಮಾದರಿ ಬೆಲೆ 57,469. ರಾಶಿ ಅಡಿಕೆ ಕನಿಷ್ಠ 48,069, ಬೆಟ್ಟೆ ಅಡಿಕೆ ಕನಿಷ್ಠ 47,599, ಗರಿಷ್ಠ 65,899, ಮಾದರಿ ಬೆಲೆ 64,300. ಗೊರಬಲು ಅಡಿಕೆ ಕನಿಷ್ಠ 19,019, ಗರಿಷ್ಠ 36,750, ಮಾದರಿ ಬೆಲೆ 36,121. ನ್ಯೂ ವೆರೈಟಿ ಅಡಿಕೆ ಕನಿಷ್ಠ 48,036, ಗರಿಷ್ಠ 58,099, ಮಾದರಿ ಬೆಲೆ 57,469. ರಾಶಿ ಅಡಿಕೆ ಕನಿಷ್ಠ 48,000